ಕೇಂದ್ರ ಸರ್ಕಾರ ಬದ್ಧ, ಸಚಿವ ಪ್ರಹ್ಲಾದ್ ಜೋಶಿ. ನಾಳೆ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಪರೀಕ್ಷಾ ಪೇ ಚರ್ಚಾ ಸಂವಾದ. ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 200 ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆಗೆ ಸರ್ಕಾರ ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಜ್ಜ, ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ಥೇಟ್ ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ. ಹಾಗಂದ್ರೇನು? ಇವರನ್ನ ಕೇಳು. ಗೊತ್ತಾಯ್ತು ಅಪ್ಪ, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಬೆಳೆಗಳಲ್ಲಿ ನೀರಾವರಿ ನಿರ್ವಹಣೆ, ಈ ವಿಷಯವಾಗಿ ಡಾಕ್ಟರ್ ಶರಣಪ್ಪ ಅವರೊಂದಿಗೆ ಸಂದರ್ಶನ. ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದಗಳು ಮೂಡಿಬರಲಿವೆ. ಮೊದಲಿಗೆ ಜಾಹೀರಾತುಗಳು. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ, ಕಾರ್ಡ್ ಡೀಟೇಲ್ಸ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ ಆರ್ಬಿಐ ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ ಓಟಿಪಿ ಸಿವಿವಿ ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೇಸಿಗೆ ಬೆಳೆಗಳಲ್ಲಿ ನೀರಾವರಿ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರುವ ವಿಶ್ರಾಂತ ಪ್ರೊಫೆಸರ್ ಡಾಕ್ಟರ್ ಶರಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣಪ್ಪ ಸರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಮಸ್ಕಾರ, ಸ್ವಾಗತ. ನಮಸ್ಕಾರ. ಡಾಕ್ಟರ್ ಶರಣಪ್ಪ ಅವರು ಸುಮಾರು 36 ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ತಾರೆ. ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಬ್ಯಾಂಕ್ನಲ್ಲಿ ಅಧಿಕಾರಿ, ಹಾಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಕೂಡ ಕೃಷಿ ಅಧಿಕಾರಿಯಾಗಿ ಸೇವೆಯನ್ನಗೈದಿದ್ದಾರೆ. ಅಪಾರ ಅನುಭವವುಳ್ಳ ಅವರು ಅನೇಕ ಕಡೆ ರೈತರಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ. ಒಬ್ಬ ಕೃಷಿ ಅಧಿಕಾರಿ, ಕೃಷಿ ವಿಜ್ಞಾನಿ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಶರಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣಪ್ಪ ಅವರೇ, ಈಗ ಈ ಒಂದು ಬೇಸಿಗೆ ಬೆಳೆಯ ನೀರು ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಈ ಒಂದು ನೀರು ನಿರ್ವಹಣೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ ಸರ್. ಈ ಬೇಸಿಗೆ ಬೆಳೆಗಳಲ್ಲಿ ನೀರು ನಿರ್ವಹಣೆ ಅತಿ ಪ್ರಾಮುಖ್ಯವಾದದ್ದು. ಏಕಂತ ಹೇಳಿದ್ರೆ ಈ ಬೇಸಿಗೆಯಲ್ಲಿ ನೀರಿನ ಒಂದು ಕೊರತೆ ಇರುತ್ತೆ. ಸಾಮಾನ್ಯವಾಗಿ ರೈತರು ಬೋರ್ವೆಲ್ ಅಂದರೆ ಕೊಳವೆ ಬಾವಿಗಳಿಂದ ನೀರನ್ನು ಒದಗಿಸಿಕೊಂಡು ಬೆಳೆಯನ್ನು ಬೆಳೀತಾರೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ಬೆಳೆಯನ್ನು ಬೆಳೀಬೇಕು, ಬೇಸಿಗೆಯಲ್ಲಿ ಯಾವ ಬೆಳೆ ನೀರು ಕಡಿಮೆ ಉಪಯೋಗಿಸಿಕೊಂಡು ನಮಗೆ ಹೆಚ್ಚು ಇಳುವರಿ ಕೊಡುತ್ತೆ ಅನ್ನೋದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈಗ ಮುಖ್ಯವಾಗಿ ಬೇಸಿಗೆ ಬೆಳೆಯಲ್ಲಿ ಮುಸುಕಿನ ಜೋಳ ಮತ್ತು ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಿ, ಸಿಹಿ ಜೋಳ ಮತ್ತು ಬೇಬಿ ಕಾರ್ನ್, ಇವುಗಳನ್ನು ನಾವು ಬೆಳೀಬೋದು. ರಾಗಿಯನ್ನು ಸಹ ಅಲ್ಪಾವಧಿ ತಳಿ ರಾಗಿಯನ್ನು ನಾವು ಬೇಸಾಯ ಮಾಡಬಹುದು. ಮತ್ತು ಶೇಂಗಾವನ್ನು ನಾವು ನೆಲಗಡಲೆ ಅಂತ ಹೇಳ್ತೀವಿ, ಬೇಸಿಗೆ ಕಾಲದಲ್ಲಿ ಬೆಳಿಬಹುದು. ಅಲಸಂದೆ ಮತ್ತು ಉದ್ದು ಹೆಸರು ಮುಂತಾದ ದ್ವಿದಳ ಧಾನ್ಯಗಳನ್ನು ಸಹ ನಾವು ಬೆಳಿಬಹುದು. ಈ ದ್ವಿದಳ ಧಾನ್ಯಗಳು 70-80 ದಿವಸಗಳಲ್ಲಿ ಕೊಯ್ಲಿಗೆ ಬರ್ತವೆ. ಅತಿ ಕಡಿಮೆ ನೀರಿನಲ್ಲೂ ಅವು ಉಪಯೋಗಿಸಿಕೊಂಡು ಇಳುವರಿ ಕೊಡ್ತವೆ. ಇದೇ ರೀತಿ ನಾವು ವಾಣಿಜ್ಯ ಬೆಳೆಗಳಾದ ಈರುಳ್ಳಿಯನ್ನ ನಾವು ಆಯ್ಕೆ ಮಾಡಿಕೊಳ್ಬಹುದು. ಈರುಳ್ಳಿಯಿಂದ ನಮಗೆ ಹೆಚ್ಚು ಆದಾಯ ಬರುತ್ತೆ. ಈರುಳ್ಳಿ ಸಹ ನಮಗೆ ಉತ್ತಮ ಒಂದು ಲಾಭ ಕೊಡುತ್ತೆ ನೀರಾವರಿಯಲ್ಲಿ ಬೆಳೆದ್ರೆ. ಇದೇ ರೀತಿ ಈಗ ಹೈನುಗಾರಿಕೆ ಮಾಡತಕ್ಕಂತ ರೈತ ಬಾಂಧವರು ಮೇವಿನ ಜೋಳ ಬೆಳೆಯಬೇಕಾಗುತ್ತೆ. ಮೇವಿನ ಮುಸುಕಿನ ಜೋಳ ಮತ್ತು ಅಲಸಂದೆ ಈ ಮಿಶ್ರ ಬೆಳೆಯನ್ನು ಸಹ ಬೆಳೀತಾರೆ. ಇನ್ನು ಕೆಲವು ರೈತರು ವಾರ್ಷಿಕ ಹುಲ್ಲುಗಳಾದ ವಾರ್ಷಿಕ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್ ಅನ್ನು ಬೆಳೀತಾರೆ. ಕೋವನ್ ಅಂತ ಇವು ಒಂದು ಸಾರಿ ನಾಟಿ ಮಾಡಿದರೆ ಅನೇಕ ವರ್ಷಗಳವರೆಗೆ ನಾವು ಕೊಯ್ಲೆ ಮಾಡಿ ರಾಸುಗಳಿಗೆ ಮೇವನ್ನು ಒದಗಿಸಬಹುದು. ಮತ್ತು ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡತಕ್ಕಂಥ ರೈತರು ಹಿಪ್ ನೇರಳೆ ಬೆಳೆಯನ್ನು ಬೆಳೀತಾರೆ. ಇದನ್ನು ಸಹ ಒಂದು ವಾಣಿಜ್ಯ ಬೆಳೆ, ಹೆಚ್ಚು ಲಾಭ ಕೊಡ್ತಕ್ಕಂಥ ಬೆಳೆ. ಈ ಬೆಳೆಗಳಲ್ಲಿ ನಾವು ಬೇಸಿಗೆ ಹಂಗಾಮಿನಲ್ಲಿ ಅತಿ ಕಡಿಮೆ ನೀರಿನಲ್ಲಿ ನೀರನ್ನು ಪೋಲಾಗದೇ ತರ ಉಪಯೋಗಿಸಿಕೊಂಡು ಹೆಚ್ಚಿನ ಒಂದು ಇಳುವರಿ ಪಡೆಯಬೇಕು. ಪ್ರತಿಯೊಂದು ಹನಿ ನೀರನ್ನು ನಷ್ಟ ಆಗದೇನೆ ಬೆಳೆಯ ಉತ್ಪಾದನೆಗೆ ನಾವು ಉಪಯೋಗಿಸಬೇಕಾಗತ್ತೆ. ಈ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೆಂಪು ಮಿಶ್ರಿತ ಮರಳು ಅಥವಾ ಗೋಡು ಮಣ್ಣಿರುತ್ತೆ. ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಅತಿ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಬಹಳ ಒಂದು ಉತ್ತಮವಾದ ನೀರಾವರಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯಬೇಕಾಗುತ್ತೆ. ಡಾಕ್ಟರ್ ಸುರ್ಣಪ್ಪ ಅವರೇ, ಈಗ ಈ ಒಂದು ಬೇಸಿಗೆ ನೀರಾವರಿಯ ಸೂಕ್ತ ಬೆಳೆಗಳು ಯಾವುವು ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಈಗ ಬೇಸಿಗೆ ಹಂಗಾಮಿನಲ್ಲಿ ಮುಖ್ಯವಾಗಿ ಮುಸುಕಿನ ಜೋಳ ರಾಗಿ ಇವು ಸಾಮಾನ್ಯವಾಗಿ ಬೆಳೀತಕ್ಕಂಥದ್ದು. ನೆಲಗಡಲೆಯನ್ನು ಬೆಳೆಯಬಹುದು. ಇವತ್ತಿನ ದಿವಸ ನೆಲಗಡಲೆ ಸಹ ಉತ್ತಮ ಒಂದು ವಾಣಿಜ್ಯ ಬೆಳೆನೆ, ಹೆಚ್ಚು ಬೆಲೆಯನ್ನ ಲಾಭವನ್ನು ಕೊಡ್ತಕ್ಕಂಥ ಬೆಳೆ, ಬೇಸಿಗೆಯಲ್ಲಿ ಹೆಚ್ಚು ಇಳುವರಿ ಕೊಡ್ತದೆ. ಅಲಸಂದೆ ಉದ್ದು ಹೆಸರು ದ್ವಿದಳ ಧಾನ್ಯಗಳು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಕೊಡ್ತವೆ. ಈ ಒಂದು ಬೆಳೆಗಳ ಅಲ್ಪಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೇಸಿಗೆಯಲ್ಲಿ ಬೆಳೆಯನ್ನು ಬೆಳೆಯಬಹುದು. ಮತ್ತು ಮೇವಿನ ಮುಸುಕಿನ ಜೋಳ, ಮೇವಿನ ಜೋಳ, ಅಲಸಂದಿ, ಮಿಶ್ರ ಬೆಳೆಗಳನ್ನು ಸಹ ಬೆಳಿಬಹುದು. ರೈತ ಬಾಂಧವರೇ, ನಾವಿವತ್ತು ವಿಶ್ರಾಂತ ಪ್ರೊಫೆಸರ್ ಆದ ಡಾಕ್ಟರ್ ಶರಣಪ್ಪ ಅವರು ರೈತ ಬಾಂಧವರಿಗೋಸ್ಕರ ಉಪಯುಕ್ತ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಶರಣಪ್ಪ ಅವರೇ, ಈಗ ಈ ಒಂದು ಮುಸುಕಿನ ಜೋಳ, ಸ್ವೀಟ್ ಕಾರ್ನ್ ಮತ್ತು ಬೇಬಿ ಕಾರ್ನ್ ಬೆಳೆಗಳಲ್ಲಿ ನೀರಾವರಿ ನಿರ್ವಹಣೆ ಹೆಂಗೆ ನಿರ್ವಹಿಸಬೇಕು? ಯಾಕಂದ್ರೆ ಈ ಒಂದು ಸೂಕ್ಷ್ಮವಾದ ಬೆಳೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಈ ಮುಸುಕಿನ ಜೋಳ, ನಾವು ಮುಸುಕಿನ ಜೋಳವನ್ನು ನಾವು ಅಂತರದ ಸಾಲುಗಳಲ್ಲಿ ಅಂದ್ರೆ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂದ್ರೆ 2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ತೀವಿ. ಈ ಅಂತರದ ಸಾಲುಗಳು ಇರೋದ್ರಿಂದ ನಾವು ಬೋದು ಮತ್ತು ಸಾಲು ಪದ್ಧತಿಯಲ್ಲಿ ಭೂಮಿ ಸಿದ್ಧಪಡಿಸಿ ಬಿತ್ತನೆ ಮಾಡಬೇಕು. ಇದೇ ರೀತಿ ಸ್ವೀಟ್ ಕಾರ್ನ್ ಆಗಲಿ ಅಥವಾ ಸಿಹಿ ಜೋಳ ಇವುಗಳು ಇನ್ನು 60-70 ದಿವಸಗಳಲ್ಲಿ ಕೊಯ್ಲಿಗೆ ಬರ್ತವೆ. ಕಡಿಮೆ ನೀರಿನಲ್ಲಿ ನಾವು ಒಂದು ಬೆಳೆಯನ್ನ ತಗೊಳ್ಬಹುದು, ಲಾಭ ಮಾಡ್ಕೋಬಹುದು. ಇವುಗಳನ್ನು ಸಹ ನಾವು ಬೋದು ಸಾಲ ಪದ್ಧತಿಯಲ್ಲಿ ನೀರು ಬಿತ್ತನೆ ಮಾಡಿಬಿಟ್ಟು ಸಾಲಿನಲ್ಲಿ ನೀರನ್ನ ಹಾಯಿಸಬೇಕು. ಪ್ರತಿ ಸಾಲಿಗೂ ನೀರು ಹಾಯಿಸಬಹುದು, ಇಲ್ಲವೇ ಒಂದು ಸಾಲು ಬಿಟ್ಟು ಮತ್ತೊಂದು ಸಾಲಿನಲ್ಲಿ ನೀರು ಆಯ್ಕೆ ಮಾಡಿ ನೀರನ್ನ ಹರಿಸಿಬಿಟ್ಟು ನಾವು ಬೆಳೆಸಬಹುದು. ಇದರಿಂದ ನೀರಿನ ಒಂದು ಪ್ರಮಾಣ ಉಳಿತಾಯ ಮಾಡಬಹುದು, ಒಟ್ಟು ಬೇಕಾಗತ್ತ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಬೇಬಿ ಕಾರ್ನ್ ಅಂತ ಹೇಳ್ತೀವಿ, ಇದು 60 ದಿನಗಳಲ್ಲಿ ಕಟಾವು ಬರುತ್ತೆ. ಅಂದ್ರೆ ಎಳೆ ತೆನೆಗಳನ್ನೇ ಅವು ಕಾಳಾಗೋದಕ್ಕೆ ಮುಂಚೆನೆ ನಾವು ಕೊಯ್ಲೆ ಮಾಡ್ತೇವೆ. ಇದರಿಂದ ನೀರಿನ ಉಳಿತಾಯ ಕಡಿಮೆ ಆಗುತ್ತೆ. ಏನು ನಾವು ಕಾಳಿಗಾಗಿ ಬೆಳೀತಕ್ಕಂತ ಮುಸುಕಿನ ಜೋಳ 90-110 ದಿವಸಗಳಲ್ಲಿ ಬರುತ್ತೆ, ಇದು 60 ದಿವಸಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಆದ್ರಿಂದ ನೀರಿನ ಒಂದು ಪ್ರಮಾಣ ಗಣನೀಯವಾಗಿ ಉಳಿತಾಯ ಆಗುತ್ತೆ. ಏನು ನಮಗೆ ಮುಸುಕಿನ ಜೋಳಕ್ಕೆ ಬೇಕಾಗತಕ್ಕಂತ ನೀರಿನಲ್ಲಿ 1/2 ಪ್ರಮಾಣದ ನೀರಿನಲ್ಲಿ ನಾವು ಈ ಬೆಳೆಯನ್ನು ಬೆಳಿಬಹುದು. ಈ ಮುಸುಕಿನ ಜೋಳಕ್ಕೆ 8-10 ದಿನಗಳಿಗೊಮ್ಮೆ ನಾವು ನೀರು ಹಾಯಿಸಬೇಕು. ಬೇಬಿ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಬೆಳೆಗೆ ಇನ್ನು ಕಡಿಮೆ ಅಂತರದಲ್ಲಿ ನಾವು ನೀರನ್ನು ಹಾಯಿಸಬೇಕು, 5-6 ದಿನಗಳಲ್ಲಿ ನೀರನ್ನ ಹಾಯಿಸಬೇಕಾಗತ್ತೆ. ಬೇಬಿ ಕಾರ್ನ್ ಬೆಳೆಗೆ ಬೆಳವಣಿಗೆ ಹಂತದಲ್ಲಿ ಯಾವುದೇ ರೀತಿ ನೀರು ಕೊರತೆ ಆಗಬಾರದು. ಸ್ವೀಟ್ ಕಾರ್ನ್ ಬೆಳೆಗೂ ಸಹ ತೆನೆ ಬರುವ ಹಂತ ಮತ್ತು ಕಾಳು ತುಂಬುವ ಹಂತದಲ್ಲಿ ನೀರಿನ ಕೊರತೆ ಆಗಬಾರದು. ಮುಸುಕಿನ ಜೋಳಕ್ಕೆ ಈಗ ಏನು ನಾವು ನೀ ಹೈಟೇಜ್ ಅಂತ ಹೇಳ್ತೀವಿ, ಒಂದು ಮೊಣಕಾಲು ಎತ್ತರ ಬೆಳೆ ಬಂದಿದ್ದಾಗ ಹಾಗೂ ಬೆಳವಣಿಗೆ ಹಂತದಲ್ಲಿ ಈ ಮುಸುಕಿನ ಜೋಳದ ತೆನೆ ಬರುವ ಹಂತದಲ್ಲಿ ಅಂದರೆ ಕಾಪ್ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ, ತೆನೆ ಬರುವ ಹಂತದಲ್ಲಿ ಮತ್ತು ಈ ಟ್ಯಾಸ್ಲಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಟ್ಯಾಸ್ಲಿಂಗ್ ಸ್ಟೇಜ್ ನಲ್ಲಿ ಸಹ ನೀರಿನ ಕೊರತೆ ಆಗಬಾರದು. ಟ್ಯಾಸ್ಲಿಂಗ್ ಸ್ಟೇಜ್ ಅಂದ್ರೆ ಮೇಲಿನ ಗಂಡು ಹೂ ಭಾಗ ಬರುತ್ತೆ, ಆ ಒಂದು ಸಮಯದಲ್ಲಿ ನೀರಿನ ಕೊರತೆ ಆಗಬಾರದು. ಟ್ಯಾಸ್ಲಿಂಗ್ ಸ್ಟೇಜ್ ಅಂದ್ರೆ ತುರಾಯಿ ಬರುವ ಸಮಯ ಅಂತ ಹೇಳ್ತೀವಿ. ಅದೇ ರೀತಿ ಈ ತೆನೆ ಬರಬೇಕಾದ್ರೆ ತೆನೆ ಮುಂಚೆ ಕೂದಲೆಳೆ ತರ ಬರ್ತದೆ, ರೇಷ್ಮೆ ಸಿಲ್ಕಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಬೆಳೆಗೆ ಯಾವುದೇ ರೀತಿ ನೀರಿನ ಕೊರತೆ ಆಗಬಾರದು. ಈ ಸಂದರ್ಭಗಳಲ್ಲಿ ನೀರಿನ ಕೊರತೆ ಆದ್ರೆ ಇಳುವರಿಯಲ್ಲಿ ಬಹಳ ಕಡಿಮೆ ಆಗುತ್ತೆ. ಇದನ್ನ ನಾವು ತಪ್ಪದೆ ಈ ಹಂತಗಳಲ್ಲಿ ನೀರನ್ನ ಹಾಯಿಸಬೇಕು. ಆಮೇಲೆ ಈ ಮುಸುಕಿನ ಜೋಳದಲ್ಲಿನೂ ಸಹ ಇತ್ತೀಚೆಗೆ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸಿಕೋಬಹುದು. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ನಮಗೆ ನೀರಿನ ಅಲ್ಪ ಪ್ರಮಾಣದ ನೀರಿನಲ್ಲೇ ಹೆಚ್ಚು ಪ್ರದೇಶದಲ್ಲಿ ನಾವು ಬೆಳೆಯನ್ನು ಬೆಳೆಯಬಹುದು. ಡಾಕ್ಟರ್ ಶರಣಪ್ಪ ಅವರೇ, ಈ ಒಂದು ರಾಗಿ ಬೆಳೆಯ ನೀರು ನಿರ್ವಹಣೆ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ ನಮ್ಮ ರೈತ ಬಾಂಧವರಿಗೆ. ಬೇಸಿಗೆ ಹಂಗಾಮಿನಲ್ಲಿ ಅಲ್ಪಾವಧಿ ರಾಗಿ ತಳಿಗಳನ್ನು ನಾವು ಆಯ್ಕೆ ಮಾಡಬೇಕು. ಇಂಡಾಫ್ ನೈನ್ ಮತ್ತೆ ಇನ್ನು ಯಾವ ಅಲ್ಪಾವಧಿ ತಳಿಗಳು ಇರ್ತಾವೋ ಅವುಗಳನ್ನ ಮಾತ್ರ ನಾವು ಆಯ್ಕೆ ಮಾಡಬಹುದು. ದೀರ್ಘಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡಿದರೆ ಹೆಚ್ಚು ನೀರು ಬೇಕಾಗುತ್ತೆ, ಆದ್ರಿಂದ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡಬೇಕು. ನಾಟಿ ಪದ್ಧತಿಯಲ್ಲಿ ನಾವು ರಾಗಿಯನ್ನು ಬೇಸಿಗೆಯಲ್ಲಿ ಬೆಳಿಬೇಕು. ನಾಟಿಗೆ ಭೂಮಿ ಸಿದ್ಧ ಮಾಡಬೇಕಾದ್ರೆ ಮಡಿಗಳನ್ನ ಮಾಡಬೇಕು. ಪ್ರತಿ ಮಡಿಗೂ ನಾವು ನೀರನ್ನ ಹಾಯಿಸಬೇಕು. ನೀರನ್ನ ಕಾಲುವೆ ಮೂಲಕ ಹಾಯಿಸಬಹುದು ಅಥವಾ ನೀರಿನ ಒಂದು ನಷ್ಟ ಕಡಿಮೆ ಮಾಡೋದಕ್ಕೆ ಪಿವಿಸಿ ಪೈಪ್ಗಳ ಮೂಲಕ ಸಹ ನೀರನ್ನ ಹಾಯಿಸಿ ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡುವ ಸಂದರ್ಭದಲ್ಲಿ ನಾವು ನೀರನ್ನು ಹಾಯಿಸಬೇಕು. ಅನಂತರ 8-10 ದಿನಗಳ ಅಂತರದಲ್ಲಿ ನೀರಾವರಿ ಕೊಡಬೇಕು. ಈ ರಾಗಿ ಬೆಳೆಯಲ್ಲಿ ಈ ಟಿಲ್ಲರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಕವಲೊಡೆಯ ಸಂದರ್ಭ. ಹಿಳ್ಳೆಗಳು ಒಂದು ಬುಡದಿಂದ ಅನೇಕ ಟಿಲ್ಲರ್ಸ್ ಬರ್ತವೆ, ಹಿಳ್ಳೆಗಳು ಬರ್ತವೆ. ಪ್ರತಿಯೊಂದು ಟಿಲ್ಲರು ಸಹ ತೆನೆ ಬಿಟ್ಟು ಕಾಳು ಕೊಡುತ್ತೆ. ಆದ್ರಿಂದ ಹೆಚ್ಚು ಟಿಲ್ಲರ್ಸ್ ಬಂದ್ರೆ, ಹೆಚ್ಚು ಹಿಳ್ಳೆಗಳು ಬಂದ್ರೆ ಹೆಚ್ಚು ಇಳುವರಿ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀರಿನ ಒಂದು ಕೊರತೆ ಆಗಬಾರದು. ಮತ್ತೆ ಬೆಳೆ ಹೂವಾಗುವ ಸಂದರ್ಭದಲ್ಲಿ ತೆನೆ ಬಂದು ಹೂವಾಗುತ್ತೆ, ಸುಂಕು ಬರುತ್ತೆ ಅಂತ ಹೇಳ್ತಾರೆ ತೆನೆಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಹಾಗೂ ಕಾಳು ಕಟ್ಟುವ ಸಮಯದಲ್ಲಿ ನೀರು ಕೊರತೆ ಆಗಬಾರದು. ಇವು ಸಂದಿಗ್ಧ ಸಮಯ ಅಂತ ಹೇಳ್ತೀವಿ ಅಥವಾ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನಮಗೆ ಯಾವುದೇ ರೀತಿ ಬೆಳೆಗೆ ನೀರಿನ ಕೊರತೆ ಆಗಬಾರದು. ಈ ಹಂತದಲ್ಲಿ ನೀರಿನ ಕೊರತೆ ಆದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇನ್ನೊಂದು, ಈ ಒಂದು ಶೇಂಗಾ ಬೆಳೆಯಲ್ಲಿ ಕೂಡ ನೀರು ನಿರ್ವಹಣೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ನಾವು ಕೇಳಿದ್ದೇವೆ. ಇದು ಕೂಡ ನಮ್ಮ ರೈತ ಬಾಂಧವರಿಗೆ ಈ ಒಂದು ಶೇಂಗಾ ಬೆಳೆಯಲ್ಲಿ ನೀರು ನಿರ್ವಹಣೆ ಬಗ್ಗೆ ತಿಳಿಸಿಕೊಡಿ ಡಾಕ್ಟ್ರೆ. ಈ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೆಳೆಯೋದು ಬಹಳ ಉತ್ತಮವಾದ್ದು, ಯಾಕೆಂದ್ರೆ ಬೇಸಿಗೆ ಶೇಂಗಾ ಹೆಚ್ಚು ಇಳುವರಿ ಬರುತ್ತೆ, ರೋಗ ಮತ್ತು ಕೀಟಗಳ ಬಾಧೆ ಸಹ ಕಡಿಮೆ ಇರುತ್ತೆ. ಮತ್ತೆ ಇದರಲ್ಲಿ ಬೇಸಿಗೆಯಲ್ಲಿ ಮುಖ್ಯವಾದ್ದು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಶೇಂಗಾ ಬೆಳೆಗೆ ನೀರಿನ ನಿರ್ವಹಣೆ. ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಬಿತ್ತನೆ ಸಮಯದಲ್ಲಿ ಭೂಮಿಗೆ ನೀರನ್ನು ಹಾಯಿಸಬೇಕು, ಇಲ್ಲವೇ ಬಿತ್ತನೆಯಾದ ನಂತರ ಒಂದು ದಿನದ ಒಳಗೆ ನಾವು ನೀರನ್ನು ಹಾಯಿಸಬೇಕು. ಬಿತ್ತನೆ ನಂತರ ಹುಟ್ಟುವಳಿಯಾಗುವಾಗ ಅಂದ್ರೆ 8-10 ದಿನಗಳ ಒಮ್ಮೆ ನೀರನ್ನು ಆಯ್ಕೆ ಮಾಡಿ, ಅನಂತರ 15-20 ದಿವಸ ಯಾವುದೇ ರೀತಿ ನೀರನ್ನು ಕೊಡಬಾರದು. ಈ ರೀತಿ ನೀರನ್ನು ನಿಲ್ಲಿಸಿದಾಗ ಬೆಳವಣಿಗೆ ಕಡಿಮೆ ಆಗುತ್ತೆ. ನೀರನ್ನು ನಾವು ಯಥೇಚ್ಛವಾಗಿ ನಾವು ಕೊಟ್ಟರೆ ಏನಾಗುತ್ತೆ, ಗಿಡಗಳು ಎತ್ತರಕ್ಕೆ ಬೆಳೀತವೆ, ಈ ಕಾಯಿಗಳು ಏನು ಪೆಗ್ ಅಂತ ಹೇಳ್ತೀವಿ ಚಿಕ್ಕ ಕಾಯಿಗಳು, ಅವು ಭೂಮಿಯಲ್ಲಿ ಹೋದ್ರೆ ಮಾತ್ರ ಕಾಯಿ ಆಗುತ್ತೆ. ಈ ಗಿಡ ಎತ್ತರಕ್ಕೆ ಬೆಳೆದ್ರೆ ಇದು ಪೆಗ್ಸು ಗಾಳಿಯಲ್ಲೇ ತೇಲಾಡ್ತಿರ್ತವೆ. ಆದ್ರಿಂದ ನಾವು ಬಿತ್ತನೆಯಾದ ಮೊದಲನೇ ಒಂದು 15-20 ದಿವಸಗಳಲ್ಲಿ ಹೆಚ್ಚು ನೀರನ್ನು ಕೊಡಬಾರದು. ಆನಂತರ ನಾವು ಹೂವಾಗುವ ಸಂದರ್ಭದಲ್ಲಿ ಪೆಗ್ ಇನಿಷಿಯೇಷನ್ ಅಂತ ಹೇಳ್ತೀವಿ, ಇದನ್ನು ಗರ್ಭಾಂಕುರ ಸ್ಟೇಜ್ ಅಂತ ಹೇಳ್ತೀವಿ, ಮತ್ತು ಕಾಯಿ ಬೆಳವಣಿಗೆ ಹಂತದಲ್ಲಿ ನೀರನ್ನ ನಾವು ತಪ್ಪದೇ ಕೊಡಬೇಕು. ಅನಂತರ ಕಟಾವಾಗುವ ಮೊದಲು 2 ವಾರಕ್ಕೂ ಮುಂಚೆ ನಾವು ನೀರನ್ನ ನಿಲ್ಲಿಸಬೇಕು. ಮತ್ತು ಭೂಮಿ ಗಡಸಾಗಿದ್ದಲ್ಲಿ ಕಟಾವಿಗೆ ಅಂದ್ರೆ ಗಿಡ ಕೀಳೋದಕ್ಕೆ 2-3 ದಿನ ಮುಂಚೆ ನೀರನ್ನ ಹಾಯಿಸಿಬಿಟ್ಟು ನಾವು ಗಿಡಗಳನ್ನ ಕೀಳಬೇಕು. ಇನ್ನೊಂದು ಡಾಕ್ಟರ್ ಶರಣಪ್ಪ ಅವರೇ, ಈ ಬೇಳೆಕಾಳು ಬೆಳೆಗಳಾದ ಈ ಒಂದು ಅಲಸಂದೆ, ಉದ್ದು, ಹೆಸರು, ಈ ಒಂದು ಬೆಳೆಗಳಲ್ಲಿ ಬೇಸಾಯದ ನಿರ್ವಹಣೆ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ಈ ಬೇಸಿಗೆ ಹಂಗಾಮಿನಲ್ಲಿ ಈ ದ್ವಿದಳ ಧಾನ್ಯಗಳಾದ ಅಲಸಂದೆ, ಉದ್ದು ಮತ್ತು ಹೆಸರು ಬೆಳೆಯೋದು ಬಹಳ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಇವು ಅಲ್ಪ ಅಂದ್ರೆ ಕಡಿಮೆ ಪ್ರಮಾಣದ ನೀರಿನಲ್ಲೇನೆ ಹೆಚ್ಚು ಲಾಭದಾಯಕ ಬೆಳೆಯನ್ನು ಕೊಡ್ತವೆ. ಇವತ್ತಿನ ದಿವಸ ಬೇಳೆಕಾಳುಗಳ ಬೆಲೆಯೂ ಸಹ ಹೆಚ್ಚು ಇರುತ್ತದೆ. ಮತ್ತೆ ಇವುಗಳು ಕಡಿಮೆ ಅವಧಿಯಲ್ಲೇ 70-85 ದಿವಸಗಳಲ್ಲೇ ನಮಗೆ ಇಳುವರಿ ಸಿಗುತ್ತೆ. ಅಲ್ಪ ನೀರು ಮತ್ತು ಪೋಷಕಾಂಶಗಳ ಬಳಕೆಯಿಂದಲೇ ನಾವು ಬೆಳೆಯನ್ನು ಬೆಳೆಯಬಹುದು. ಇವುಗಳಲ್ಲಿ ನಾವು ಈ ಬೇಳೆಕಾಳು ಬೆಳೆಗಳಲ್ಲಿ ಅಲಸಂದೆ, ಉದ್ದು, ಹೆಸರು ಇವು ಸೂಕ್ತ ಬೇಸಿಗೆ ಹಂಗಾಮಿನಲ್ಲಿ. ನಮಗೆ ಬೇರೆ ಬೆಳೆಗಳಿಗೆ ಹೋಲಿಸಿದರೆ 350-400 ಮಿಲಿಮೀಟರ್ ನೀರು ಸಾಕಾಗುತ್ತೆ. ಆದರೆ ಬೇರೆ ಏಕದಳ ಧಾನ್ಯಗಳಿಗೆ ಮುಸುಕಿನ ಜೋಳ ಆಯಿತು ಅಥವಾ ರಾಗಿ ಆಯಿತು ಇವುಗಳಿಗೆ 500-600 ಮಿಲಿಮೀಟರ್ ನೀರು ಬೇಕಾಗುತ್ತೆ. ಅರ್ಧ ಪ್ರಮಾಣದ ನೀರಿನಲ್ಲೇ ಈ ಉತ್ತಮ ಬೆಳೆಯನ್ನು ನಾವು ಪಡೆಯಬಹುದು. ಈ ಬೆಳೆಯನ್ನ ನಾವು ಈ ಬೇಳೆಕಾಳು ಬೆಳೆಗಳು ಸಂಪೂರ್ಣವಾಗಿ ಭೂಮಿ ಮೇಲೆ ಒದಕೆ ಮಾಡುತ್ತವೆ, ಅಂದರೆ ಅರಿಟ್ಕೊಂಡು ಬೆಳೆಯೋದ್ರಿಂದ ಭೂಮಿಯಿಂದ ನೀರು ಹಾವಿಯಾಗುವುದು ಕಡಿಮೆ ಆಗುತ್ತೆ. ಸೊ ನೀರಿನ ನಷ್ಟ ಕಡಿಮೆ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಬಿಸಿಲಿರುತ್ತೆ, ವಾತಾವರಣದಲ್ಲಿ ತೇವಾಂಶನೂ ಸಹ ಕಡಿಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಬೆಳೆ ನೀರನ್ನ ಕಾಯ್ದಿಟ್ಕೊಳ್ಳುತ್ತೆ, ಭೂಮಿಯಿಂದ ನೀರು ಹಾವಿಯಾಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಸಂಪೂರ್ಣವಾಗಿ ಒದಕೆಯಾಗಿ ಬೆಳೆಯುತ್ತೆ. ಈ ಅರಿಟ್ಕೊಂಡು ಬೆಳೆಯೋದ್ರಿಂದ ಭೂಮಿ ಮೇಲೆ ಬಿಸಿಲಿನಿಂದ ನೀರು ಹಾವಿಯಾಗೋದು ಕಡಿಮೆ ಆಗುತ್ತೆ. ಇದೇ ರೀತಿ ಇನ್ನೊಂದು ಮುಖ್ಯ ಒಂದು ಗುಣ ಏನಂತ ಹೇಳಿದ್ರೆ, ಈ ಬೇಳೆಕಾಳು ಬೆಳೆಗಳಲ್ಲಿ ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪೀಕರಣ ಅಂತ ಹೇಳ್ತೀವಿ, ಎಲೆಗಳಿಂದ ನೀರು ಹಾವಿಯಾಗೋದು ಸಹ ನಷ್ಟ ಆಗೋದು ಸಹ ಕಡಿಮೆ ಇರುತ್ತೆ. ಸೊ ಆದ್ರಿಂದ ಈ ಬೇಳೆಕಾಳುಗಳು ನಾವು ನೀರಿನ ಕೊರತೆ ಇರತಕ್ಕಂಥ ರೈತರು, ಅಲ್ಪ ನೀರು ಇರತಕ್ಕಂಥವ್ರು ಬೆಳಿಬಹುದು, ಬೆಳೆದು ಲಾಭ ಮಾಡ್ಕೋಬಹುದು. ಈ ಬಿತ್ತನೆಯ ಸಂದರ್ಭದಲ್ಲಿ ನಾವು ಭೂಮಿಗೆ ನೀರನ್ನು ಹಾಯಿಸಬೇಕು. ಅನಂತರ ಬಿತ್ತನೆ ಮಾಡಿದ ಮೇಲೆ ಹುಟ್ಟುವಳೆಯ ಸಂದರ್ಭದಲ್ಲಿ 8-10 ದಿವಸಗಳಲ್ಲಿ ಮತ್ತೊಮ್ಮೆ ನೀರು ಹಾಯಿಸಿ, ಅನಂತರ 8-10 ದಿನಗಳಿಗೊಮ್ಮೆ ಅಂತರದಲ್ಲಿ ನೀರನ್ನು ಹಾಯಿಸಬೇಕು. ನಾವು ನೀರನ್ನು ಹಾಯಿಸುವಾಗ ನಾವು ಬೋದು ಮತ್ತು ಸಾಲು ಪದ್ಧತಿಯಲ್ಲಿ ಈ ಬೇಳೆಕಾಳುಗಳನ್ನು ಬಿತ್ತನೆ ಮಾಡಿದರೆ ಸಾಲಿನಲ್ಲಿ ನೀರನ್ನು ಹರಿಸಬಹುದು. ಅತಿ ಮುಖ್ಯವಾಗಿ ಈ ಬೇಳೆಕಾಳುಗಳಲ್ಲಿ ಅಂದರೆ ಅಲಸಂದೆ, ಉದ್ದು, ಹೆಸರು ಈ ಬೆಳೆಗಳಲ್ಲಿ ಹೂವಾಗುವ ಹಂತದಲ್ಲಿ ಮತ್ತು ಕಾಯಿ ಬೆಳೆಯುವ ಸಂದರ್ಭದಲ್ಲಿ ಯಾವುದೇ ರೀತಿ ನೀರಿನ ಕೊರತೆ ಆಗಬಾರದು. ಈ ಒಂದು ಸಂದಿಗ್ಧ ಸಮಯ ಇವು, ಈ ಸಂದರ್ಭದಲ್ಲಿ ನಾವು ತಪ್ಪದೇ ನೀರನ್ನು ಹಾಯಿಸಬೇಕು. ಮತ್ತೆ ಮಡಿ ಪದ್ಧತಿಯನ್ನ ಸಾಧ್ಯವಾದರೆ ಮಡಿ ಪದ್ಧತಿಯನ್ನು ಮಾಡಿ ಪ್ರತಿಯೊಂದು ಮಡಿಗೂ ಸಹ ನಾವು ನೀರನ್ನು ಹಾಯಿಸಿದರೆ ನೀರಿನ ಒಂದು ನಷ್ಟವೂ ಸಹ ಕಡಿಮೆ ಆಗುತ್ತೆ. ಡಾಕ್ಟರ್, ಈ ಒಂದು ಬೇರೆ ಬೇರೆ ವಾಣಿಜ್ಯ ಬೆಳೆಗಳಲ್ಲಿ ಕೂಡ ಈ ಒಂದು ನೀರು ನಿರ್ವಹಣೆ ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ. ಅದರಲ್ಲೂ ಈಗ ಈರುಳ್ಳಿ ತುಂಬಾ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆ. ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರಿಗೆ ಇದು ಒಂದು ಸ್ಥಿರತೆ ಕೊಡ್ತಾ ಇಲ್ಲ, ಆದರೂ ಇದು ನೀರು ನಿರ್ವಹಣೆ ಮಾಡಿಕೊಂಡ್ರೆ ಇದರ ಪ್ರಾಮುಖ್ಯತೆ ತುಂಬಾ, ಅದರ ಲಾಭ ಕೂಡ ಸಿಗ್ತದೆ. ಇದರ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಈರುಳ್ಳಿ ಬೆಳೆ ಈ ಒಂದು ಹಂಗಾಮಿನಲ್ಲಿ ಬಹಳ ಜನ ರೈತರು ಬೆಳೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈರುಳ್ಳಿಯ ಬೆಲೆಯೂ ಸಹ ಹೆಚ್ಚಾಗಿದೆ. ದೇಶದಲ್ಲಿ ಈರುಳ್ಳಿ ಉತ್ಪಾದನೆ ಕಡಿಮೆ ಆಗಿದೆ. ಯಾಕೆಂದ್ರೆ ಹವಾಮಾನ ವೈಪರೀತ್ಯಗಳಿಂದ ಅನೇಕ ಕಡೆ ಬರಗಾಲ ಬಂದಿರೋದ್ರಿಂದ ನೀರಿನ ಕೊರತೆಯಿಂದ ಬೆಳೆಯನ್ನ ಬೆಳೆದಿಲ್ಲ. ಆದ್ರಿಂದ ಈರುಳ್ಳಿಯ ಬೆಲೆ ಸಹ ಹೆಚ್ಚಾಗಿದೆ. ಆದ್ರಿಂದ ಅನೇಕ ರೈತರು ಈ ಬಾರಿ ಈರುಳ್ಳಿಯನ್ನ ಬೆಳೆಯುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವರಾಗಲೇ ಬಿತ್ತನೆ ಮಾಡಿದ್ದಾರೆ. ಈ ಬೇಸಿಗೆ ಹಂಗಾಮಿನಲ್ಲಿ ನಾವು ಈರುಳ್ಳಿ ಬೆಳೆಯನ್ನ ಈ ಕೊಳವೆ ಬಾವಿಯಿಂದ ನೀರನ್ನ ಉಪಯೋಗಿಸಿಕೊಂಡು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈರುಳ್ಳಿಯನ್ನ ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಅಂದರೆ ನೀರನ್ನ ಹಾಯಿಸಿಬಿಟ್ಟು ಬಿತ್ತನೆ ಮಾಡಬೇಕು, ಅಥವಾ ಬಿತ್ತನೆ ಮಾಡಿ ಸಹ ನೀರನ್ನ ಹಾಯಿಸಬೇಕು. ಅದೇ ದಿನ ಅಥವಾ ಮರುದಿನ ನಾವು ನೀರನ್ನ ಹಾಯಿಸಬೇಕು. ಈರುಳ್ಳಿ ಬೆಳೆಗೆ ಬೇರೆ ಬೆಳೆಗಳಂತೆ ಯಥೇಚ್ಛವಾಗಿ ನೀರನ್ನು ಕೊಡಬಾರದು, ತೆಳುವಾಗಿ ನೀರನ್ನು ಹಾಯಿಸಬೇಕು. ಯಾಕೆಂದ್ರೆ ಈರುಳ್ಳಿಯ ಒಂದು ಬೇರುಗಳು ಮತ್ತು ಗಡ್ಡೆ ಭೂಮಿಯ ಮೇಲ್ಪದರದಲ್ಲೇ ಇರುತ್ತೆ, 8-10 ಸೆಂಟಿಮೀಟರ್ ಆಳಕ್ಕೆ ಮಾತ್ರ ಇರುತ್ತೆ. ನಾವು ಹೆಚ್ಚು ನೀರನ್ನು ಕೊಟ್ಟರೆ ಅದು ಸುಮ್ಮನೆ ಇಂಗಿ ನಷ್ಟವಾಗುತ್ತೆ. ಹೆಚ್ಚು ನೀರನ್ನು ನಾವು ಹಾಯಿಸಬಾರದು, ತೆಳುವಾಗಿ ನೀರನ್ನು ಹಾಯಿಸಬೇಕು. ಹಾಗೂ ಈರುಳ್ಳಿ ಗಡ್ಡೆ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ನಾವು ನೀರನ್ನ ತಪ್ಪದೇ ಕೊಡಬೇಕು. ಈರುಳ್ಳಿಯನ್ನ ನಾವು ಕಡಿಮೆ ಅಂತರದಲ್ಲಿ ನೀರನ್ನು ಹಾಯಿಸಬೇಕು. 4-5 ದಿನಗಳಿಗೊಮ್ಮೆ ನೀರಾವರಿ ಮಾಡಬೇಕು. ಯಾಕಂತ ಹೇಳಿದ್ರೆ ಈರುಳ್ಳಿಯಲ್ಲಿ ನೀವು ಎಲೆಗಳು ನೋಡಿರಬಹುದು, ಎಲೆ ಸುರುಳಿ ಆಕಾರವಾಗಿರುತ್ತೆ. ಭೂಮಿಯನ್ನ ಅದು ಸಂಪೂರ್ಣವಾಗಿ ಒದಕೆ ಮಾಡೋದಿಲ್ಲ. ಭೂಮಿ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿರೋದ್ರಿಂದ, ವಾತಾವರಣಕ್ಕೆ ಕವರ್ ಆಗಿಲ್ಲದೆ ಇರೋದ್ರಿಂದ ನೀರು ನಷ್ಟ ಆಗುತ್ತೆ. ಆದ್ರಿಂದ ನಾವು ತೆಳುವಾಗಿ ನೀರನ್ನು ಆಯ್ಕೆ ಮಾಡಬೇಕು ಮತ್ತು ಅತಿ ಕಡಿಮೆ ಅಂತರದಲ್ಲಿ ನೀರನ್ನು ಆಯ್ಕೆ ಮಾಡಬಹುದು. ಮತ್ತೆ ಇದರಲ್ಲಿ ಗಡ್ಡೆ ಬಲಿಯುವ ಒಂದು ಸಂದರ್ಭದಲ್ಲಿ ನೀರನ್ನು ನಾವು ಗಡ್ಡೆ ಬಲಿತ ಮೇಲೆ ನಾವು ನೀರನ್ನು ಕಡಿಮೆ ಮಾಡಬೇಕು, ನೀರಿನ ಕೊರತೆಯಾಗದಂತೆ ನೋಡ್ಕೋಬೇಕು. ಗಡ್ಡೆ ಬೆಳವಣಿಗೆ ಹಂತದಲ್ಲಿ ನೀರಿನ ಕೊರತೆಯಾಗಬಾರದು. ಮಡಿ ಪದ್ಧತಿಯಲ್ಲಿ ನಾವು ಭೂಮಿಗೆ ನೀರನ್ನು ಹಾಯಿಸಬೇಕು. ಡಾಕ್ಟರ್ ಶರಣಪ್ಪ ಅವರೇ, ಈ ಒಂದು ಹೈನುಗಾರಿಕೆಯಲ್ಲಿ ಕೃಷಿಕರು ಮೇವಿನ ಬೆಳೆಗೆ ಉತ್ಪಾದನೆ ಮಾಡುವುದು ಅವಶ್ಯಕ. ಮೇವಿನ ಬೆಳೆಗಳಲ್ಲಿ ಈ ಒಂದು ನೀರು ನಿರ್ವಹಣೆ ಹೆಂಗ್ ಮಾಡಬೇಕು? ಈಗ ಅನೇಕ ರೈತರು ಹೈನುಗಾರಿಕೆಯನ್ನ ಅವಲಂಬಿಸಿದ್ದಾರೆ. ಯಾಕಂತ ಹೇಳಿದ್ರೆ ಹೈನುಗಾರಿಕೆಯಿಂದ ಅವರಿಗೆ ಪ್ರತಿ ಒಂದು ದಿನವೂ ಅವರಿಗೆ ಹಣ ಬರುತ್ತಿರುತ್ತೆ. ಈ ಹೈನುಗಾರಿಕೆಯಲ್ಲಿ ನಮಗೆ ಮುಖ್ಯವಾಗಿ ರಾಸುಗಳಿಗೆ ಮೇವು ಕೊಡಬೇಕಾಗುತ್ತೆ. ಮೇವಿನ ಮುಸುಕಿನ ಜೋಳ, ಮೇವಿನ ಜೋಳ ಮತ್ತು ಮಿಶ್ರ ಬೆಳೆಗಳಾದ ಮುಸುಕಿನ ಜೋಳ ಮತ್ತು ಅಲಸಂದೆ ಇವುಗಳನ್ನು ಬೆಳೆಯೋದು ವಾಡಿಕೆ. ಸೊ ಮೇವಿನ ಬೆಳೆಗಳನ್ನು ನಾವು ಕಡಿಮೆ ಅಂತರದ ಸಾಲುಗಳಲ್ಲಿ ಬೆಳೆಯುತ್ತೇವೆ ಮತ್ತು ಒತ್ತಾಗಿ ನಾವು ಹೆಚ್ಚು ಪ್ರಮಾಣದ ಬೀಜವನ್ನು ಬಿತ್ತನೆ ಮಾಡಿ ಪ್ರತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಗಿಡಗಳಿರ್ತವೆ, ಬೆಳೆ ಸಸ್ಯಗಳಿರ್ತವೆ. ಆದ್ದರಿಂದ ಮೇವಿನ ಬೆಳೆಗಳಿಂದ ಹೆಚ್ಚು ಹೆಚ್ಚು ನೀರು ನಷ್ಟವಾಗುತ್ತೆ. ಆದ್ದರಿಂದ ಈ ಬೆಳೆಗಳಿಗೆ ನಾವು ಕಡಿಮೆ ಅಂತರದಲ್ಲಿ ನೀರನ್ನು ಕೊಡಬೇಕು, ಅಂದರೆ 8-10 ದಿನಗಳ ಅಂತರದಲ್ಲಿ ಕೊಡಬೇಕು. ನಾವು ಈ ಬೆಳೆಗಳು 50-60 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಬಿತ್ತನೆ ಸಮಯದಲ್ಲಿ, ಬೆಳವಣಿಗೆ ಹಂತದಲ್ಲಿ, ನೀರಾವರಿಯ ಸಂದಿಗ್ಧ ಸಮಯಗಳು, ಈ ಹಂತದಲ್ಲಿ ನಾವು ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಬೇಕು. ಇನ್ನೊಂದು, ಈ ಒಂದು ವಾರ್ಷಿಕ ಮೇವಿನ ಬೆಳೆಗಳಲ್ಲಿ ನೀರು ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ? ಈ ವಾರ್ಷಿಕ ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಅವನ್ನ ಒಮ್ಮೆ ನಾಟಿ ಮಾಡ್ತೇವೆ, 5-10 ವರ್ಷಗಳವರೆಗೂ ಅವು ಹಾಗೆ ಇರ್ತವೆ. ಉದಾಹರಣೆಗೆ ಹೈಬ್ರಿಡ್ ನೇಪಿಯರು, ಕೋವನ್, ಈ ತರ ಅನೇಕ ವಾರ್ಷಿಕ ಮೇವಿನ ಬೆಳೆಗಳನ್ನ ರೈತರು ಬೆಳೆದಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೀರಿನ ನಿರ್ವಹಣೆ ಈ ಬೆಳೆಗಳಿಗೆ ಯಾವ ತರ ಮಾಡಬೇಕು? ಈ ವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಬೋದು ಸಾಲು ಪದ್ಧತಿಯಲ್ಲಿ ನಾವು ಮಾಡಬೇಕು, ಇಲ್ಲ ಹನಿ ನೀರಾವರಿ ಪದ್ಧತಿಯಿಂದ ನಾವು ನೀರಾವರಿ ಮಾಡಬೇಕು. ಹನಿ ನೀರಾವರಿ ಪದ್ಧತಿಯನ್ನು ನಾವು ಬಳಕೆ ಮಾಡಿದರೆ ನೀರಿನ ಒಂದು ಸಮರ್ಥ ಬಳಕೆ ಆಗುತ್ತೆ. ಕಡಿಮೆ ನೀರಿನಲ್ಲೇ ಹೆಚ್ಚು ಪ್ರದೇಶದಲ್ಲಿ ನಾವು ಮೇವಿನ ಬೆಳೆಯನ್ನು ಬೆಳೆಯಬಹುದು. ಇನ್ನೊಂದು ಡಾಕ್ಟರ್, ಈ ಒಂದು ಹಿಪ್ಪು ನೇರಳೆ ಬೆಳೆಯನ್ನ ರೇಷ್ಮೆ ಕೃಷಿಕರು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಮೊದಲಾದ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ರೈತರು ಬೆಳೀತಾ ಇದ್ದಾರೆ. ಈ ಬೆಳೆಯಲ್ಲಿ ಯಾವ ರೀತಿ ನೀರು ನಿರ್ವಹಣೆ ಮಾಡಿಕೊಂಡು ಹೋದ್ರೂ ಉತ್ತಮ ಅಂತೀರಿ? ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡತಕ್ಕಂಥ ರೈತರಿಗೆ ಮುಖ್ಯವಾಗಿ ಹಿಪ್ಪು ನೇರಳೆ ಸೊಪ್ಪು ತುಂಬಾ ಅವಶ್ಯಕ. ಹಿಪ್ಪು ನೇರಳೆ ಬೆಳೆ ಬೆಳೆಸಿರ್ತಾರೆ, ಇದು ಸಹ ಬಹುವಾರ್ಷಿಕ ಒಂದು ಬೆಳೆ. ಈ ಹಿಪ್ಪು ನೇರಳೆಯನ್ನು ನಾವು ಮುಖ್ಯವಾಗಿ ಹನಿ ನೀರಾವರಿ ಅಳವಡಿಕೆಯಿಂದ ಬೆಳೆಯೋದು ಬಹಳ ಸೂಕ್ತ. ಯಾಕೆಂತ ಹೇಳಿದ್ರೆ ನೀರಾವರಿಯ ನೀರಿನ ಒಂದು ಸಮರ್ಥ ಬಳಕೆ ಆಗುತ್ತೆ. ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ಹನಿ ನೀರಾವರಿಯನ್ನು ಸ್ಥಿರವಾಗಿ ನಾವು ಅಳವಡಿಸಬಹುದು. ಒಮ್ಮೆ ನಾವು ಹನಿ ನೀರಾವರಿಗೆ ಏನು ಖರ್ಚು ಮಾಡಿದರೆ ಅದು ಬಹಳ ಉಪಯೋಗ ಆಗುತ್ತೆ. ಬಹಳ ವರ್ಷದವರೆಗೂ ಸಹ ಅದು ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. 90% ನೀರು ಬೆಳೆಗೆ ಉಪಯೋಗ ಆಗುತ್ತೆ. ಆದರೆ ಬೇರೆ ಒಂದು ಪದ್ಧತಿಯಲ್ಲಿ ಸುಮಾರು 40% ಅಷ್ಟೇ ನೀರು ಬೆಳೆಗಳಿಗೆ ಸಿಗುತ್ತೆ, ಉಳಿದ 60% ನೀರು ಹಾವಿಯಾಗಿ ನಷ್ಟ ಆಗುತ್ತೆ. ಆದ್ದರಿಂದ ಹನಿ ನೀರಾವರಿ ಪದ್ಧತಿಯನ್ನು ಹಿಪ್ಪು ನೇರಳೆಯಲ್ಲಿ ನಾವು ಸುಲಭವಾಗಿ ಅಳವಡಿಸಬಹುದು ಮತ್ತು ನೀರಿನ ಉಳಿತಾಯ ಹೆಚ್ಚಾಗುತ್ತೆ. ಹೆಚ್ಚು ಪ್ರದೇಶದಲ್ಲಿ ನಾವು ಬೆಳೆ ಉತ್ಪಾದನೆ ಮಾಡಬಹುದು. ಆಯ್ತು ಡಾಕ್ಟರ್ ಶರಣಪ್ಪ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಆಕಾಶವಾಣಿ ಬೆಂಗಳೂರು, ಧಾರವಾಡ ರಾಜ್ಯ ಕೃಷಿ ಇಲಾಖೆ ಮತ್ತೆ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸಿ ಪ್ರಸ್ತುತ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಶ್ರಾಂತರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶರಣಪ್ಪ ಅವರು ನಮ್ಮ ರೈತ ಬಾಂಧವರಿಗೋಸ್ಕರ ಬೇರೆ ಬೇರೆ ಬೆಳೆಗಳಲ್ಲಿ ಈ ಒಂದು ನೀರು ನಿರ್ವಹಣೆ ಕುರಿತು ಅತಿ ಉಪಯುಕ್ತವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಡಾಕ್ಟರ್ ಶರಣಪ್ಪ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಒಂದು ನೀರು ನಿರ್ವಹಣೆ ಬಗ್ಗೆ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡಬಹುದಲ್ಲ ಡಾಕ್ಟರ್ ಶರಣಪ್ಪ ಅವರೇ? ಕೊಡಬಹುದು, ಹೇಳಿ. ಮೊಬೈಲ್ ಸಂಖ್ಯೆ 9482855555536. ಕೇಳಿದ್ರಲ್ಲ, ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಒಂದು ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ. ಇನ್ನೊಮ್ಮೆ ಡಾಕ್ಟರ್ ಶರಣಪ್ಪ ಅವರೇ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆ ಬೆಳೆಗಳಲ್ಲಿ ನೀರಾವರಿ ನಿರ್ವಹಣೆ ಈ ವಿಷಯವಾಗಿ ಡಾ ಶರಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ.

ಆನಂದವನದೋಳ